ಡಿಮಾಲಿಷ್ ಮಾಡ್ಬಿಡುತ್ತೆ. ಅದನ್ನ ಕಂಟ್ರೋಲ್ ಮಾಡಂತ ಒಂದಿಷ್ಟು ಔಷಧಿಗಳು ಬಂದಿದಾವೆ. ಹಾಗಂತೇಳಿ ಅದು ತೀವ್ರತೆ ಮೇಲೆ ಒಂದೊಂದು ಕೆಲವು ತೋಟದಲ್ಲಿ ಪಟ್ಟ ಹೋಗುತ್ತೆ, ಕೆಲವು ತೋಟಗಳಲ್ಲಿ ಬಂದು ಸಂಪೂರ್ಣ ಹೋಗೇ ಬಿಡುತ್ತೆ. ಅದು ಒಂದು ಬೇರೆಳದ ರೋಗ. ಇನ್ನು ಎಲೆ ಚುಕ್ಕಿ ಹಸಿರಾಗದ ಎಲೆ ಹಳದಿ ಆಗದಂತ ಒಂದು ರೋಗ ಬರುತ್ತೆ. ಅದೆಲ್ಲದಕ್ಕಿಂತ ತೋಟಕ್ಕೆ ಕೊಳೆ ಬರೋದಿರುತ್ತೆ. ಅದು ಎರಡು ರೀತಿ ಕೊಳೆ ಇದೆ, ಒಂದು ಬೂದುಗಳೆ ಅನ್ನೋದು, ಒಂದು ನೀರುಗಳೆ ಅನ್ನೋದು. ನೀರುಗಳೇ ಬಂದ್ರೂ ಕೂಡ ಹಾನಿನೇ, ಬೂದುಗಳೆ ಬಂದ್ರೂ ಕೂಡ ಹಾನಿನೇ. ಜಾಗ್ರತವಾಗಿ ಬೇಗ ಔಷಧಿ ಸಿಂಪಡಿಸಿದ್ರೆ ತಡೆಗಟ್ಟಬಹುದು. ಜೊತೆ ಮಳೆ ಜಾಸ್ತಿ ಆದಾವಾಗ ಅದನ್ನು ತಡೆಗಟ್ಟಕ್ಕಾಗಲ್ಲ. ಅದ್ರ ಜೊತೆಗೆ ಇನ್ನು ಸಣ್ಣ ಪುಟ್ಟ ಹಿಡಿಕುಂಟೆ ರೋಗ ಅಂತ ಬರುತ್ತೆ. ಅಂತ ಎಲ್ಲ ರೋಗಗಳಿವೆ ತೋಟಗಳಿಗೆ. ಮಂಗಗಳ ಕಾಟ ಇದೆ, ಆ ಮಂಗಗಳು, ಹಂದಿ ಇಂಥವೆಲ್ಲ ಕಾಟ ಕೊಡ್ತಾವೆ. ಅವನ್ನೆಲ್ಲವನ್ನು ನಾವು ನಿಭಾಯಿಸಿಕೊಂಡು ಹೋದ್ರೆ ಮಾಡಬಹುದು ಸರ್. ಕೃಷಿ ಇಲಾಖೆ ಇರ್ಬೋದು ಅಥವಾ ತೋಟಗಾರಿಕಾ ಇಲಾಖೆ ಇರ್ಬೋದು, ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ನಿಮಗೆ ಮಾಹಿತಿಗಳನ್ನು ನೀಡ್ತಿರ್ತಾರೆ? ಹೌದು ಸರ್, ಮಾಹಿತಿಗಳನ್ನು ನೀಡ್ತಾರೆ. ಮಾಹಿತಿಗಳನ್ನೇ ನೀಡಿದ ಕೃಷಿ ಇಲಾಖೆಯಿಂದ ಬರ್ತಕ್ಕಂಥ ಕೆಲವಷ್ಟು ಸೌಲಭ್ಯ ಕೊಡ್ತಾರೆ. ತೋಟಗಾರಿಕೆ ಇಲಾಖೆ ಬರುವಂತಹ ಸೌಲಭ್ಯವನ್ನು ಕೊಡ್ತಾರೆ, ಮಾಹಿತಿಗಳನ್ನು ಕೆಲವು ಟೈಮ್ ನೀಡ್ತಾರೆ. ಈ ಏರಿಯಾಗಳಿಗೆ ಅದು ಅಷ್ಟು ಉಪಯೋಗ ಆಗ ಬರೋದಿಲ್ಲ ಸರ್. ಈಗ ನೀವೇ ನೇರವಾಗಿ ಹೋಗಿ ಅವರನ್ನ ಸಂಪರ್ಕ ಮಾಡಿ ಬನ್ನಿ ನಮ್ಮ ತೋಟಕ್ಕೊಂದ್ಸಲ ಈ ತರ ಆಗ್ತಾ ಇದೆಯಲ್ಲ ಅಂತ ಕರೆದಾಗ ಪ್ರಯತ್ನ ಪಟ್ಟಿದ್ದೀರಾ ಅಥವಾ ಪ್ರಯತ್ನ ಪಟ್ಟೆ ಇಲ್ವಾ? ಪ್ರಯತ್ನ ಪಟ್ಟಿದ್ದೀವಿ, ಜೊತೆಗೆ ಅವರು ಬಂದಿದ್ದಾರೆ, ನಮ್ಗೆ ಸ್ಪಂದಿಸಿದ್ದಾರೆ. ಆದ್ರೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಸ್ವಲ್ಪ ಕಷ್ಟ. ಮಣ್ಣಿಂದೆಲ್ಲ ಟೆಸ್ಟ್ ಮಾಡಿ ಒಂದಿಷ್ಟು ಕೊಡ್ತಾರೆ, ನೀವು ಅಷ್ಟ ಹಾಕಿ ಇಷ್ಟ ಹಾಕಿ ಅಂತ. ನಮ್ಗೆ ಅದು ಮಾಡಕ್ ಆಗಲ್ಲ, ಯಾಕಂದ್ರೆ ಅದು ಭಾರಿ ಹೆವಿ ಇರುತ್ತದೆ. ಒಂದು ಜಿಂಕ್ ಅಂತ ಹೇಳಿದ್ರೆ ನಮ್ಮ ಏರಿಯಾಕ್ ಅದು ಅಷ್ಟೊಂದು ಶೂಟ್ ಆಗಲ್ಲ. ನಾವು ಸುಣ್ಣ ಮಾತ್ರ ಹಾಕ್ತಿವಿ, ಅವ್ರು ಹೇಳ್ತಾರೆ ಸುಣ್ಣ ಹಾಕ್ರಿ, ಉಳದಂತೆ ಭಾರಿ ಕಡಿಮೆ. ಅದು ಯಾಕಂದ್ರೆ ನಮ್ ಬರೋ ಆದಾಯಕ್ಕೂ ಅವ್ರು ಹೇಳಿರೋಂತ ಇದಕ್ಕೂ ವ್ಯತ್ಯಾಸ ಆಗ್ಬಿಡುತ್ತೆ. ನಾವು ಬರೋ ಆದಾಯ ಪೂರ್ತಿ ಹಾಕಿದ್ರು ಅವರು ಇಲ್ಲಿ ಆದಾಯ ಕಡಿಮೆ ಬರುತ್ತೆ. ಒಂದು ಎಕರೆಗೆ ಒಂದು 10-12 ಚೀಲದ ಭತ್ತ ಬರೋದ್ರೆ ನಮ್ಮ ಪ್ರೊಡಕ್ಷನ್ ಕಾಸ್ಟ್ಗಳೇ ಅದಕ್ಕಿಂತ ಜಾಸ್ತಿ ಆಗಿರುತ್ತೆ. ಆದ್ರೂ ಕೂಡ ಅದು ಒಂದು ರೀತಿ ಆಹಾರದ ಬೆಳೆ ಅಂತ ನಾವು ಕಷ್ಟಪಟ್ಟು ಬೆಳೆದೇ ಬೆಳಿತೀವಿ, ಗದ್ದೆ ಮಾಡಿ ಮಾಡ್ತೀವಿ. ತೋಟದಲ್ಲಿ ಸ್ವಲ್ಪ ಬರುತ್ತೆ, ಆಮೇಲೆ ಬೇವಿನ ಹಿಂಡಿ ಅದೆಲ್ಲ ಶಿಫಾರಸ್ ಮಾಡಿದ್ದಾರೆ, ಅದನ್ನು ಮಾಡ್ತೀವಿ. ಕೆಲವಷ್ಟನ್ನು ಮಾಡಕ್ಕಾಗಲ್ಲ. ಜೊತೆಗೆ ಜಾನುವಾರುಗಳು ಏನಾರ ಇದಾವೆ? ಜಾನುವಾರು ಇದೆ ಸರ್. ಜಾನುವಾರು ಅಂದ್ರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಅದು ಒಂದು ಸಮಸ್ಯೆ. ಪಶು ಇಲಾಖೆಯವರು ಹೇಳಿದ ಪ್ರಕಾರ ನಮ್ಮಲ್ಲಿ ಸಿಕ್ಕಾಪಟ್ಟೆ ಮಳೆ ಆದ್ರಿಂದ ಈ ಹುಲ್ಲಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇದೆ. ನಾವು ತಾಳಗುಪ್ಪ ದಾಟದ ಮೇಲೆ ಈ ಬಾರಂಗಿ ಹೋಬಳಿ, ಈ ಎಂಟೈರ್ ಬಾರಂಗಿ ಮತ್ತು ಕರೂರು ಹೋಬಳಿಯಲ್ಲಿ ಜಾನುವಾರು ಬೆಳೆಸೋದು ಹಳ್ಳಿ ಜಾನುವಾರು ಅಂತ ಮಲೆನಾಡು ಗಿಡ್ಡ ಅಂತ ಬರುತ್ತೆ. ಅಂತ ಜಾನುವಾರುಗಳನ್ನು ಬೆಳೆಸಬಹುದು. ಬೇರೆ ಬೇರೆ ಜಾನುವಾರು ಬೆಳೆಸೋದಾದ್ರೆ ಸಿಕ್ಕಾಪಟ್ಟೆ ಅದಕ್ಕೆ ಕಾಸ್ಟ್ ಬೇಕಾಗುತ್ತೆ. ಜೊತೆಗೆ ನಮ್ಗೆ ಸಣ್ಣ ಪುಟ್ಟ ರೈತರೆಲ್ಲ ಮಾಡೋಂತ ಬರೋದಿಲ್ಲ, ಯಾಕಂದ್ರೆ ಇಲ್ಲಿ ಆ ಹುಲ್ಲಿನಲ್ಲಿ ಶಕ್ತಿ ಇಲ್ಲ. ಅದೇ ನಮ್ಮ ಶಿವಮೊಗ್ಗ ಸಾಗರ ಈ ಕಡೆ ಹೋದ್ರೆ ಒಂದ್ ಸ್ವಲ್ಪ ಹುಲ್ಲಾದ್ರೂ ಜನ ಒಳ್ಳೆ ಜಾನುವಾರುಗಳು ದಷ್ಟಪುಷ್ಟವಾಗಿ ಇರ್ತವೆ. ಆದ್ರೆ ನಮ್ಮ ಏರಿಯಾದಲ್ಲಿ ಅಷ್ಟೊಂದು ದಷ್ಟಪುಷ್ಟವಾಗಿ ಬೆಳೆಯೋದಿಲ್ಲ. ಇಲ್ಲಿ ಏನಂದ್ರೆ ಮಲೆನಾಡು ಗಿಡ್ಡ ಒಂದ್ ತಳಿ ಇಟ್ಟು ಬೆಳೆಸಿದ್ರೆ ಸ್ವಲ್ಪ ಅಡ್ಡಿಲ್ಲ ಅಷ್ಟೇ. ತೀರಾ ಹೇಳ್ಕೊಳ್ಳೋಂತ ವ್ಯವಸ್ಥೆ ಇಲ್ಲ ಇಲ್ಲಿ ಜಾನುವಾರು ಬೆಳೆಯೋದಕ್ಕೆ. ಹಾಲು ಹೇಗೆ ಕೊಡುತ್ತೆ? ಹಾಲು ಅಷ್ಟೇ ಸರ್, ನಾವ್ ಏನು ಶ್ರಮ ಪಟ್ಟು ಅವಕ್ಕೆ ಹೊಟ್ಟಿ ಹಾಕ್ತಿವೋ ಅದ್ರ ಮೇಲೆ ಹಾಲು ಕೊಡ್ತಾವೋ. ಮನೆ ಪೂರ್ತಿ ಆಗತ್ತೆ? ಮನೆಗೆ ಸಾಕು, ಹಾಗೀಗೂ ಮನೆ ಮಾಡ್ತೀವಿ. ಅಥವಾ ಒಂದೊಂದು ಟೈಮ್ ಈಗ ಹಾಲು ಇಲ್ದಿದ್ರು ಹಾಗೀಗೂ ಸುಧಾರಿಸಿಟ್ಟು ಹೋಗಿ. ಡೈರಿ ಇಲ್ಲ ಇಲ್ಲಿ? ಇಲ್ಲ ಡೈರಿ ಇಲ್ಲ. ಬಾರಂಗಿ ಹೋಬಳಿಯಲ್ಲಿ ತಲವಾಟದಿಂದ ಆ ಕಡೆ ಡೈರಿ ಇದೆ. ಯಾಕಂತಂದ್ರೆ ಇಲ್ಲಿ ಅವರಿಗೆ ಆ ಡೈರಿಗೆ ಸಾಕಷ್ಟು ಹಾಲು ಪೂರೈಕೆ ಮಾಡೋದಕ್ಕೆ ಆಗ್ತಾ ಇರೋದ್ರಿಂದಾನೇ ಅವ್ರು ಡೈರಿ ಮಾಡಲಿಲ್ಲ. ಒಂದ್ಸಾರಿ ಮಾಡಿದ್ರು, ಇಲ್ಲಿ ಜಾನುವಾರನೂ ಸಾಕಿದ್ರು ಸುಮಾರು ಜನ, ಆದ್ರೆ ಒಂದ್ ಜಾನುವಾರನು ಬದುಕಿಲ್ಲ. ಮಳೆ ಶೀತದ ವಾತಾವರಣಕ್ಕೆ ಬದುಕೋದಿಲ್ಲ. ಸ್ಕೂಲು ಎಲ್ಲ ಎಷ್ಟು ದೂರದಲ್ಲಿ ಇದೆ? ಸ್ಕೂಲ್ಗಳು ಎಲ್ಲ ಚೆನ್ನಾಗಿದೆ ಸರ್. ಈಗ ನಮಗೆ ಸ್ಕೂಲಿನ ಬಗ್ಗೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಹಾಸ್ಟೆಲ್ ಇದಾವೆ, ಸ್ಕೂಲ್ಗಳಿದಾವೆ, ಆಮೇಲೆ ಹೈಸ್ಕೂಲ್ ಇದಾವೆ, ಕಾಲೇಜ್ ಎಲ್ಲ ವ್ಯವಸ್ಥೆ ಕರೆಕ್ಟ್ ಆಗಿದೆ. ಅದಕ್ಕೇನಂತ ಪ್ರಾಬ್ಲಮ್ ಇಲ್ಲ. ಆದ್ರೆ ನಾವು ದೂರ ಆದ್ರೂ ಕೂಡ ದೂರ ಇದ್ರೆ ಹಾಸ್ಟೆಲ್ ಇದಾವೆ, ಅಲ್ಲಿ ಹೋಗಿರ್ತೀವಿ. ಹೆಚ್ಚಾಗಿ ಸಾಗರ ಗಿರ ಹೋಗೋದಾದ್ರೆ ನಮ್ಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ಹೈಸ್ಕೂಲ್ ಲೆವೆಲ್ ಅಲ್ಲಿ ನಮ್ಮ ಲೋಕಲ್ ಸ್ಕೂಲ್ಗಳು ಇದಾವೆ, ಇಲ್ಲಾಂದ್ರೆ ನಾವು ಸಾಗರ ಹೋಗಿ. ಈ ಬಿಸಿಯೂಟ ಯೋಜನೆ ಎಲ್ಲ ಬಂದಿದೆ, ಅದರಿಂದ ತುಂಬಾ ಅನುಕೂಲ ಆಗಿದೆಯಾ ಹೇಗೆ? ಹೌದು ಸರ್, ಬಿಸಿಯೂಟ ಯೋಜನೆ ತುಂಬಾ ಅನುಕೂಲ ಅಂತ ಯೋಜನೆ. ಅದು ನಿಜವಾಗಿ ಹೇಳ್ಬೇಕಂದ್ರೆ ಬೇರೆ ಎಲ್ಲರಿಗಿಂತ ನಮ್ಮ ಏರಿಯಾಗಳಿಗೆ ಭಾರಿ ಅನುಕೂಲ ಆಗಿದೆ. ಅಂತ ಯೋಜನೆಗಳು ಬಂದಿರೋದು ಭಾರಿ ಒಳ್ಳೇದಾಗಿದೆ. ಹೇಗೆ ಹೇಳ್ತೀರಿ ತುಂಬಾ ಅನುಕೂಲ? ಯಾಕಂತಂದ್ರೆ ಸರ್, ಈಗ ಶಾಲೆಗಳು ತುಂಬಾ ದೂರ ಇರುತ್ತೆ. ನಮ್ಮಲ್ಲಿ ಹತ್ರ ಸ್ಕೂಲ್ ಇದೆ ಅಂದ್ರೆ 1.5-2 ಕಿಲೋಮೀಟರ್ ಹೋಗ್ಲೇಬೇಕಾಗುತ್ತೆ. ಆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಬಂದು ಇಲ್ಲಿ ಮಧ್ಯಾಹ್ನ ಊಟ ಉಪಹಾರ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಮತ್ತೆ ಇಲ್ಲಿಂದ ಕಟ್ಕೊಂಡು ಹೋದ್ರೆ ಅಲ್ಲಿ ತಣ್ಣಗಾಗಿರುತ್ತೆ. ಅಥವಾ ಕೆಲವು ಬಡವರಿದ್ದಾರೆ, ಆ ಬಡವರಿಗೆ ಲಾಸ್ಟ್ ಮಧ್ಯಾಹ್ನ ಉಪಹಾರ ಕೊಡಕ್ಕೂ ಆಗಲ್ಲ. ಅದ್ರ ಜೊತೆಗೆ ಶಾಲೆಗೆ ಹೋದಾಗ ಸಾಮೂಹಿಕವಾಗಿ ಸಣ್ಣ ಪುಟ್ಟ ನಮ್ಮ ಮನೆಯಲ್ಲಿ ಮಾಡೋಂತ ಅಡಿಗೆ ಕೊಡಕ್ ಮನ್ಸು ಬರಲ್ಲ ಅವ್ರಿಗೆ. ಈಗ ಶಾಲೆಯಲ್ಲಿ ಎಲ್ಲರಿಗೂ ಮಾಸ್ ಆಗಿ ಕೊಟ್ಟೋದ್ರಿಂದ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಊಟ ಮಾಡ್ತಾವೆ, ಬಿಸಿಯಾಗಿ ವ್ಯವಸ್ಥೆನೂ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಸಾರಿಗೆ ವ್ಯವಸ್ಥೆ ಹೇಗಿದೆ? ಸಾರಿಗೆ ವ್ಯವಸ್ಥೆ ಅಡ್ಡಿಲ್ಲ ಸರ್. ತೀರಾ ಹೇಳ್ಕೊಳಂಗಲ್ಲ, ನಮ್ ಟೈಮಿಗೆ ಬಸ್ ಇದಾವ. ಒಂದು ನಮ್ ರೂಟಲ್ಲಿ ಅಂದ್ರೆ ಭಟ್ಕಳ ಟು ಕಾರ್ಗಲ್ ಈ ರೂಟಲ್ಲಿ ಒಂದು 4-5 ಬಸ್ ಓಡಾಡ್ತಿದ್ವು. ಈ ಕೊರೋನಾ ಇದ್ರಿಂದ ಬಸ್ ಎಲ್ಲ ನಿಲ್ಸಿದ್ದಾರೆ. ಅದರಲ್ಲೇ ನಮ್ಮ ಇಂಟೀರಿಯರ್ ಹಳ್ಳಿಗಳಿಂದ ನಡ್ಕೊಂಡ್ ಬರ್ತೀವಿ. ಒಂದು 5-6 ಕಿಲೋಮೀಟರ್, ಕೆಲವು ಕಾನೂರು ಇಂತ ಏರಿಯಾಗಳಿಗೆ ಹೋದ್ರೆ ಅವ್ರ ಬಸ್ಸಿಗೆ ಬರೋದಕ್ಕೆ 11 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಾಗತ್ತೆ. ಅವ್ರು ಹೇಗಾಗ ಮಾಡಿ ಜೀವನ ಮಾಡ್ತಾರೆ. ಅಂತೂ ಒಂದು ಕಾನೂರಿಗೆ ಒಂದು ಬಸ್ ಬಿಟ್ಟಿದ್ದಾರೆ. ನಿಮ್ಮ ನೆಂಟರುಗಳು ತುಂಬಾ ದೂರದ ಸಿಟಿನಲ್ಲಿದ್ದಾರೆ ಅಂತ ಹೇಳಿದ್ರಿ, ನಿಮ್ ಮನೆಯವರು ಯಾವತ್ತಾದ್ರು ಸಾಕಪ್ಪ ಈ ಹಳ್ಳಿ ಸವಾಸ, ನಾವು ಒಂದ್ ಸಿಟಿನಲ್ಲಿ ಇರಬೇಕಿತ್ತು ಅಂತ ಹೇಳಿ ನಿಮ್ಮನ್ನ ಅನ್ಸಿದ್ದ? ಹೌದಾ? ಇಲ್ಲಿ ಸಾಕಾಗಿ ಹೋಗಿ ಸಿಟಿಯಲ್ಲಿ ಇರೋಣ ಅಂತ ಏನಿಲ್ಲ. ನಾವು ಇಲ್ಲಿ ಏನಾಗಿದೆ, ಮೂಲಭೂತ ಸೌಕರ್ಯಗಳು ಚೆನ್ನಾಗಿದಾವೆ. ಕುಡಿಯೋ ನೀರಿದೆ, ಮಲೆನಾಡಲ್ಲಿ ಒಳ್ಳೆ ವಾತಾವರಣ ಇದೆ. ಆದ್ರೆ ಒಂದು ಸಿಟಿ ಅಂತ ಅಂದಾಗ ಒಂದು ಒಳ್ಳೆ ವ್ಯವಸ್ಥಿತ ಜೀವನ ಇರಬಹುದು ಅಂತ ತಿಳಿದು ಹೋಗೋಣ ಅಂತ ಒಂದು ಮನಸ್ಸಿದೆ. ಹಾಗಂತೇಳಿ ಒತ್ತಾಯ ಮಾಡೋಂತ ಪ್ರಶ್ನೆ ಏನಿಲ್ಲ. ಈಗ ನಮ್ಮ

ಈಗ ಒಂದು ಚಿತ್ರಗೀತೆ ಕೇಳೋಣ. ಮುಂಗಾರು ಮಳೆ ಭಾಗ ಎರಡು ಚಿತ್ರದ ಗೀತೆ ಕೇಳಿ ಕೇಳಿಬರುವ ಸ್ವರಗಳು ಸೋನು ನಿಗಮ್ ಅವರದ್ದು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. Every morning I remember you. Every moon, every night I'll be there for you. My heart sings that I love you. And my soul will burn always for you. ಗಮನಿಸುವೊಮ್ಮೆ ನೀನು ಬಯಸಿಹೇ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು ಹೃದಯದ ಮೂಲೆ ಮೂಲೆ ದಹಿಸಿದೆ ನಿನ್ನ ಜ್ವಾಲೆ ಇರಬಹುದೇ ಹೇಳು ಕರಗದೆ ಬರಬಹುದೇ ದಾರಿ ಮರೆಯದೆ ಬಿಸಿಯೇರದ ಉಸಿರು ನಾನು ನೀನು ಇರದೆ ಗಮನಿಸುವೊಮ್ಮೆ ನೀನು ಬಯಸಿರೆ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು I'll be there for you. My heart sings